ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ನಿರತ ಮಹಿಳೆಯರನ್ನ ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೆಳಗರೆ ಸೋಮವಾರಪೇಟೆ ತಾಲೂಕು ತಾಕೇರಿ ಗ್ರಾಮದ ಎಂಕೆ ವಿನೋದಾಕ್ಷಿ ಅವರ ಕೃಷಿ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದೀವಿ. ವಿನೋದಾಕ್ಷಿ ಅವರು ಕಾಫಿ, ಕಾಳುಮೆಣಸು, ಏಲಕ್ಕಿಯನ್ನು ಬೆಳೀತಿದ್ದಾರೆ, ಹಸು ಕರುವನ್ನು ಇಟ್ಕೊಂಡಿದ್ದಾರೆ, ಗದ್ದೆಯನ್ನು ಸಾಗುವಳಿ ಮಾಡ್ತಾರೆ. ಮಹಿಳೆಯಾಗಿ ಹೇಗೆ ಕೃಷಿಯಲ್ಲಿ ಸಾಗಿದರೆ ಅನ್ನೋದನ್ನ ಆಲಿಸ್ಕೊಳ್ಳಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಏನು ಓದಿದ್ದು ತಾವು? ನಾನು ಸೆಕೆಂಡ್ ಪಿ ಯು ಸಿ ಸರ್, ಸೋಮರಪೇಟೆ ಬಿಟಿ ಫಿಸಿಕ್ಸ್ ಕಾಲೇಜಲ್ಲಿ ಓದಿ. ಹಾ ಹಾ. ತವ್ರ ಮನೆ ಯಾವ್ದು ತಮ್ದು? ಕೂತಿ ಗ್ರಾಮ. ತಾಕೆರೆಯಿಂದ ಕೂತಿ ಎಷ್ಟು ದೂರ ಆಗುತ್ತೆ? ತಾಕೆರೆಯಿಂದ ಸೋಮರಪೇಟೆಗೆ 10 ಕಿಲೋಮೀಟರ್ ಆಗುತ್ತೆ. ಸೋಮರಪೇಟೆಯಿಂದ ಕೂತಿ 12 ಕಿಲೋಮೀಟರ್ ಆಗುತ್ತೆ ಸರ್. ಓ ಸರಿನೆ ಸರಿನೆ. ಬಾಲ್ಯದಲ್ಲಿ ನೀವು ತವ್ರ ಮನೆಯಲ್ಲಿ ಕೃಷಿ ಕೆಲಸಗಳನ್ನ ಕಲಿತಾ ಇದ್ರ, ಅಪ್ಪ ಅಮ್ಮ ಕಲಿಸಿದ್ರ ಹೇಗೆ? ಕೂತಿಯಲ್ಲಿ ಕೃಷಿನೇ ಮಾಡ್ತಾ ಇದ್ದಿದ್ದು, ಗದ್ದೆ ಮತ್ತೆ ಏಲಕ್ಕಿ ತೋಟ ಇದ್ದಿದ್ದು ನಮಗೆ. ಅಲ್ಲಿ ಏಲಕ್ಕಿ ಮಾಡ್ತಾ ಇದ್ವಿ, ಮೆಣಸಿನ ಗಿಡ ಬೆಳೀತಾ ಇದ್ವಿ ತುಂಬಾ. ಇಲ್ಲಿ ಬಂದು ಕಾಫಿ ಸರಿ, ಕಾಫಿ ಕೆಲಸ ನಂಗೆ ಏನು ಗೊತ್ತಿರಲಿಲ್ಲ. ಈಗ ಎಲ್ಲ ಕೆಲಸ ಕಲ್ತಿದ್ದೀನಿ ಸರ್, ಎಲ್ಲ ಮಾಡ್ತೀನಿ. ಎಷ್ಟು ವರ್ಷ ಆಯ್ತು ತಾಕೆರಿ ಬಂದು? ತಾಕೆರಿ ಒಂದು 25 ವರ್ಷ ಆಯ್ತು ಸರ್. ನಿಮ್ಮ ಯಜಮಾನ್ರ ಹೆಸರು? ಎಂ ಕೆ ಕುಶಾಲಪ್ಪ ಅಂತ. ಅವ್ರು ಏನು ಓದಿದ್ದು? ಅವರು ಪಿ ಯು ಸಿ ಸರ್. ಯಾರ್ಯಾರು ಇದ್ದೀರಿ ಈಗ ಮನೆಯಲ್ಲಿ? ಯಜಮಾನ್ರು 2018 ತೀರ್ಕೊಂಡು, ನಂಗೆ 2 ಗಂಡ್ಮಕ್ಳು ದೊಡ್ಡನ್ನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸೇರ್ಕೊಂಡ, ಇಪ್ಪತ್ತ 4 ವರ್ಷ ಪಿ ಯು ಸಿ ಸರ್. ಅವ್ರು ತೀರ್ಕೊಂಡ್ರಲ್ಲ ಮಕ್ಳು ಹೇಗೆ ಬಿಡ್ಸೋದು ಅಂತ ಹೇಳಿ ಕ್ಲಾಸಿಗೆ ಹೋಗ್ತಾರೆ, ನಾನ್ ಮಾಡ್ತೀನಿ ಅಂತ ಹೇಳಿ. ಅವರು 10 ವರ್ಷ ಸ್ವಲ್ಪ ಕಷ್ಟಪಟ್ಟರು ಸರ್, ತೋಟದ ಕೆಲಸಕ್ಕೆಲ್ಲ ಸ್ವಲ್ಪ ಏನ್ ಮಾಡೋದು, ಗಂಡಾಳ ಕೆಲಸಕ್ಕೆಲ್ಲ ಕಷ್ಟ ಅಲ್ಲ ಅಂತ ಹೇಳಿ. ಆಮೇಲೆ ಮಾರ್ಲೆ ವರ್ಷದಿಂದ ಆಗಿಂದ ನೆಡ್ಸ್ಕೊಂಡು ಬಂದಿದ್ದು ಬಿಡಬಾರ್ದು ಅಂತ ಹೇಳಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಮತ್ತೆ ವರ್ಷ ವರ್ಷ ಇನ್ಕಮ್ ಜಾಸ್ತಿನೇ ಬರಕಾಯ್ತು. ನಮ್ಮನೆಯವರು ಇದ್ದಾಗ ಅವರೇ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಸರ್, ಮೊದಲು ದುಡ್ಡಿಗೆ ಕಷ್ಟ ಕಷ್ಟ ಅಂತ ಹೇಳ್ತಾ ಇರೋರು. ಆಗ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಲ್ವ, ಆಗ ಅವ್ರು ತೀರೋದ್ಮೇಲೆ ನಮ್ಗೆ ಕೈಗೆ ಬಂತಲ್ಲ, ಆಗ ದುಡ್ಡು ನಾವು ಇಡಕ್ಕಾಯ್ತಲ್ಲ. ಆಗ ನಾನು ಕೆಲಸ ಮಾಡ್ತಾ ಇದ್ದೆ, ಮತ್ತೆ ಉಳಿತಾಯ ಬರ್ತಾ ಇದೆ ದುಡ್ಡು, ಮಕ್ಕಳನ್ನು ಓದಿಸ್ಕೊಂಡು ಮತ್ತೆ ತೋಟ ಎಲ್ಲ ಇಂಪ್ರೂವ್ ಮಾಡ್ತಾ ಇದ್ದೀನಿ ಸರ್. ಅವ್ರಿಗಿಂತ ಜಾಸ್ತಿ ಕಾಫಿ ನಾನು ಕಳೆದ ವರ್ಷ ಮೊದ್ಲ ವರ್ಷ ಎಲ್ಲ ಕುಯ್ದೆ, ಈ ವರ್ಷ ಸ್ವಲ್ಪ ಕಡಿಮೆ ಕಾಫಿ, ಬಂಬರ್ ಹಿಡ್ಬಿಟ್ಟಿತ್ತು. ಮನೆ ಮಾಡ್ತಾ ಇದ್ದೀನಿ ಸರ್. ಹೌದ್ರಾ? ಅಂದ್ರೆ ನಿಮ್ಮ ಯಜಮಾನ್ರು ಇದ್ದಾಗ ನೀವು ಕೈ ಜೋಡಿಸಿದ್ರೆ ಅಥವಾ ನೀವು ಭಾಗಿಯಾಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತಾ ಇದೆಯಾ ಈಗ? ಇಲ್ಲ ಸರ್, ನಾನು ಕೆಲಸ ಮಾಡಿದೆ, ಅವರು ಮಾಡ್ತಿದ್ರು ಕೆಲಸ, ಕೆಲಸ ಮಾಡ್ರ ಅವರು ಚೆನ್ನಾಗಿ. ಮತ್ತೇನ್ ವ್ಯತ್ಯಾಸ ಆಗ್ತಾ ಇತ್ತು? ಅವರು ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ರು, ಪೇಟೆ ಮತ್ತೇನೆ ಮದುವೆ ಹೋದ್ರೆ ಫಂಕ್ಷನ್ ಗಳಿಗೆಲ್ಲ ಸ್ವಲ್ಪ ಹಣ ಜಾಸ್ತಿ ಖರ್ಚು ಮಾಡ್ತೀವಿ. ನಾವು ಅಂದ್ರೆ ಖರ್ಚು ಮಾಡೋದು ಕಡಿಮೆ ಅಲ್ವಾ, ಪೇಟೆಗೆ ಹೋದ್ರೆ ದಿನಸಿ ಏನಾದ್ರೂ ಬೇಕಾ ತಗೊಂಡು ಬೇಗ ಬಂದ್ಬಿಡ್ತೀವಿ 12 ಗಂಟೆಗೆ. ಸ್ವಲ್ಪ ಖರ್ಚೆಲ್ಲ ಜಾಸ್ತಿ ಮಾಡ್ತಿದ್ರು. ಓಹೋ, ನೋಡಿ ಅದೇ ಹಾಗಾಗಿ ದುಡ್ಡು ಎಸ್ಕೊಂಡು ಉಳಿತಾಯ ಬರ್ತಾ ಇತ್ತು. ಮತ್ತೆ ಮಕ್ಕಳಿಗೆ ಹಾಸ್ಟೆಲ್ ಫೀಸ್, ಊಟದ ಖರ್ಚೆಲ್ಲ ಕಟ್ತಾ ಇದ್ದೆ, ಅದಾದ್ರೂ ಉಳಿತಾಯ ಆಗ್ತಾ ಇತ್ತು. ಹೌದು, ಎಲ್ಲೆಲ್ಲೋ ಆಗೋ ಖರ್ಚುಗಳನ್ನ ನಾವು ಕಡಿಮೆ ಮಾಡ್ಕೊಂಡಷ್ಟು ಅದು ಒಳ್ಳೇದೆ. ಮತ್ತೆ ಮನೆಗಾಗೋ ತರಕಾರಿ ಎಲ್ಲ ಬೆಳ್ಕೊತಾ ಇದ್ದೆ. ನಮ್ಮ ಅತ್ತೆಯವ್ರ ಕಾಲದಲ್ಲಿ ಶಾಲೆಗೆ ಹಸಿರು ಕೊಟ್ಟಿದ್ದಾರೆ, ಅದೇ ಹಸಿನ ಬೆಳೆಸ್ಕೊಂಡು ಕರು ಹಾಕೊಂಡು ಇಟ್ಟವ್ರಿಗೂ ಅದು ಹಸಿನ ಬೆಳೆಸ್ಕೊಂಡು ಬಂದೆ ನಾನು. ಒಂದು ಕೋಳಿ ಕೊಟ್ಟಿದ್ರು, ಅದೇ ಕೋಳಿಲಿ ಸುಮಾರು 20-30 ಕೋಳಿ ಮಾಡಿ ಮೊಟ್ಟೆ ಮಾರ್ತಾ ಇತ್ತಿಲ್ಲ, ಕೋಳಿಗಳು ಮಾರ್ತಾ ಇದ್ದೆ. ದೊಡ್ಡ ಹುಂಜಗಳಾಯ್ತಲ್ಲ ಅವು. ಈ ವರ್ಷ ಸ್ವಲ್ಪ ಕಷ್ಟ ಅಂತ ಆಯ್ತು ಸರ್, ಬೇರೆ ತಗೊಳ್ಳೋಣ ಅಂತ ನಾಟಿ ಹಸುಗಳು ಕೊಟ್ಟೆ ಹಾಗೆ. ಈಗ ತಗೋಬೇಕಿನ್ನು. ಒಟ್ಟು ಎಷ್ಟು ಎಕರೆ ತೋಟ ಗದ್ದೆ ಎಲ್ಲ ಇರೋದು? 8 ಎಕರೆ ಸರ್ ಕಾಫಿ ತೋಟ, ಮತ್ತೆ 1 ಎಕರೆ ಗದ್ದೆ. ಓಹೋ, ಸರಿನೇ. ಕಾಫಿ ನಿಮ್ಮಲ್ಲಿ ರೋಬಸ್ಟಾ ಅರಬಿಕಾ ಯಾವ್ದು? ರೋಬಸ್ಟ ಇಲ್ಲ ಸರ್, ಮರಬೇಕಾ ನಮ್ದು. ಓಹೋ, ಸ್ವಲ್ಪ ಕಾಡು ಇದೆ, ತೋಟ ಏನ್ ಮಾಡಿಲ್ಲ. ಈ ವರ್ಷ ಚಂದ್ರಗಿರಿ ಹಾಕೋಣ ಅಂತ ನೋಡ್ತಾ ಇದ್ದೀವಿ, ಬೀಜ ಎಲ್ಲ ಸಿಕ್ಕಿಲ್ಲ ನಮ್ಗೆ. ನಮ್ದು ಸಿಕ್ಸ್ ಮತ್ತೆ ಸೆಲೆಕ್ಟ್ ಏನು ಹಳೆಯ ತೋಟ. ಹತ್ರದಲ್ಲೇ ಹುಡುಕಿದ್ರೆ ಸಿಗುತ್ತೆ. ಅತ್ತೆಯ ಕಾಲದಲ್ಲಿ ಎಲಕ್ಕಿ ಇದ್ದಿದ್ ನಮ್ದು, ಕಾಫಿ ಇತ್ತಿಳಾಗ ಕಾಫಿ ತೋಟದಲ್ಲಿ ಮಧ್ಯ ದೂರದವರಿಗಾಗಿ ಎಲಕ್ಕಿ ಗಿಡ ಇದಾವೆ, ಅದಕ್ಕೆಲ್ಲ ಚೆನ್ನಾಗಿ ಕೊಡ್ತೇವೆ. ಅವು 4 ಕೆಜಿ 5 ಕೆಜಿ ಅಂತ ಎಲಕ್ಕಿ ಸುಮಾರು ಕಿತ್ತಲೆ ಹಾಕಿದ್ರಾಗ್ಲಿ, ನಮ್ಮ ಯಜಮಾನ್ ಇದ್ದಾಗ ಹಾಕಿದ್ವಿ ನಾವಲ್ಲ, ಅವು ಸುಮಾರು ಕಿತ್ತಲೆ ಕೊಡ್ತೇವೆ. ನಮ್ಮಲ್ಲಿ ಅವ್ರ ಇದ್ದಾಗ ಅವರೇ ಕುಯ್ತಾ ಇದ್ರು, ಈಗ ಜನನ ಜೊತೆ ಕುಯ್ಸೋದು ಸರ್. ನಾನು ಕಾಫಿ ತೋಟದಲ್ಲಿ ಎಂತೆಂತ ಮರಗಳಿದ್ದಾವೆ? ನೇರಳೆ ಮರ, ನಂದಿ ಮರ, ಹಲಸಿನ ಮರ, ಮತ್ತೆ ಅತ್ತಿ ಮರ, ಮಡ್ಡೆ ಮರ, ಸಿಲ್ವರ್ ಮರಗಳು. ಏನಿಲ್ಲ, ಜಾತಿ ಮರಗಳಿದಾವೆ ಸರ್, ಕಾಡು ಜಾತಿ ಮರ ಎಲ್ಲ ಇದಾವೆ, ಮರ ಇದಾವೆ. ಸಿಲ್ವರ್ ಮರಗಳನ್ನ ಹಾಕೊಂಡಿದ್ದೀರಾ? ಸಿಲ್ವರ್ ಮರ ತೋಟದೊಳಗೆ ಇಲ್ಲ, ಸೈಡ್ ಹಾಕೊಂಡಿದ್ವಿ. ಅದು ಎಲೆ ಬೀಳುತ್ತೆ ಸರ್ ತೋಟದೊಳಗೆ, ಎಲೆ ಬಿದ್ರೆ ತೆಗೆಯೋದೇ ಸುಮಾರು ಕೆಲಸ ಶುರು ಆಗುತ್ತೆ ನಮ್ಗೆ. ಕಡೆ ಸೈಡ್ ರೋಡ್ ಇರ್ತದಲ್ಲ, ರೋಡಿಗೆಲ್ಲ ಬೀಳ್ತದೆ. ಬೇರೆ ಮರಗಿಡಗಳ ಎಲೆಗಳು ಕಾಫಿ ಗಿಡಗಳ ಮೇಲೆ ಬಿದ್ರೂ ಬೇಗ ಉದುರಿ ಬಿಡ್ತವೆ, ಮತ್ತೇನು ಬೇಗ ಉದುರ್ತದೆ ಮಳೆ ಬಂದ್ರೆ ಎಲ್ಲ ಹೋಗ್ಬಿಡ್ತದೆ. ಗಾಳಿ ಮಳೆ ಬಂದ್ರೆ ಉದುರಿ ಬಿಡ್ತವೆ. ಸಿಲ್ವರ್ದಾದ್ರೆ ಹಾಗೆ ಇಟ್ಕೊಂಡಿರುತ್ತ. ಹೌದೌದು ಸರ್. ಕಿತ್ತಳೆ ಮತ್ತೆ ಬಾಳೆ ಇದೆಯಾ ತೋಟದಲ್ಲಿ? ಬಾಳೆ ಇದೆ ಸರ್, ಮಾರಾಟ ಮಾಡ್ತೀವಿ ಬಾಳೆ, ಹುಳಿ ಮತ್ತೆ ಬಾಳೆ, ಸ್ವಲ್ಪ ಭತ್ತ ಮಾಡ್ತೀವಿ. ನಮಗೆ ಸ್ವಲ್ಪ ಸಂತೆ ತಗೊಂಡ್ರೆ ಸಾಕಾಗುತ್ತೆ ಸರ್, ನಾವ್ ಇನ್ ಒಬ್ಳೆ ಇರೋದಲ್ಲ. ಎಂತ ಬಾಳೆ ಇದೆ? ಪುಟ್ಟ ಬಾಳೆ ಅಂತ ಹೇಳ್ತಾರಲ್ಲ, ಅದೇ ಇದೆ ಸರ್. ಮತ್ತೆ ಬುದ್ ಬಾಳೆ ಪಚ್ಚಬಾಳೆನೂ ಇದೆಯಾ? ಪಚ್ಚಬಾಳೆ ದೂರದೂರ್ಕೆ ಒಂದಿತ್ತು, ಈಗ ಹೋಗಿದೆ. ಸಾರ್ ಮಾಡ್ತೀವಿ ಕಂದಾನ್ ಬಾಳೆ ಸರ್. ಕಲ್ಯಾಣ್ ಬಾಳೆ ಇದೆ. ಮತ್ತೆ ಚಂದ್ರ ಬಾಳೆನೂ ಇದೆಯಾ? ಇಲ್ಲ ಸರ್, ಮನೇಲಿ ಇವ್ರು ಹಾಕಿಲ್ಲ. ಕಿತ್ತಳೆ ಗಿಡಗಳು ನಿಮ್ಮ ಯಜಮಾನರು ಹಾಕಿದ್ದು, ಮತ್ತೆ ಎಷ್ಟು ಗಿಡಗಳಿದಾವೆ, ಹೇಗಿದೆ ಫಸಲು? 3 ಎಕರೆ ಅಲ್ಲಿ ಇದೆ ಕಿತ್ತಳೆ, ಸುಮಾರು ಹಳೇದಾಯ್ತು ಸರ್. ಅದು ನಮ್ಮ ಉದಯಗಿಂತ ಮೊದಲೇ ಇತ್ತು ಸರ್, 25-30 ವರ್ಷಕ್ಕೆ ಬಂತಂತದ್ದು. ಆಗ ಚೆನ್ನಾಗಿ ಬಂಜಲಕ್ಕೆಲ್ಲ ಬಿಡಿಸ್ತಾ ಯಜಮಾನ್ರು ಇದ್ದಾಗ, ಸುಮಾರು ಬಂಜಕ್ಕೆ ಹೇಳ್ಬಿಟ್ಟಿದ್ವಿ. ಬೇಕು ಈ ವರ್ಷ ಜನಗಳಿಗೆ ಹೇಳಿ ಅಂತ ಯೋಚನೆ ಮಾಡ್ತಾ ಇದೀನಿ. ಈಗ 25 ವರ್ಷದ ಗಿಡಗಳು ಚೆನ್ನಾಗಿ ಫಸಲು ಕೊಡ್ತದೆ ಅಂತ ಹೇಳ್ತಾ ಇದೀರಾ? ಹಳೆ ಗಿಡ ಚೆನ್ನಾಗಿ ಫಸಲು ಕೊಡ್ತೇವೆ ಸರ್. ಸರಿನೇ ಸರಿನೇ. ವರ್ಷಕ್ಕೆ ಎಷ್ಟು ಹಣ್ಣು ವ್ಯಾಪಾರ ಆಗುತ್ತೆ? ಪ್ರದರ್ಶ ಅದೇನ ಕುಯಿಸಿದ್ರು 20,000 ಸಿಕ್ಕಿತು. ವ್ಯಾಪಾರ ಸರಿ ಕೊಟ್ಟಿದ್ರ ಹೇಗೆ? 350 ಕೊಟ್ಟಿದ್ದೆ ಸರ್, ಸಿಮೆಂಟ್ ಚೀಲ ಇರ್ತದಲ್ಲ ಸರ್, ಅದಕ್ಕೆ ತುಂಬಿಸಿ ಕೊಟ್ಟಿದ್ರು. ಈ ವರ್ಷ ಸ್ವಲ್ಪ ಕಡಿಮೆ, ಮಳೆ ಜಾಸ್ತಿ ಏನಪ್ಪ, ಎಲೆ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ರು, ಈಗ ಚಿಗುರು ಬಂದಿತ್ತು. ಈ ವರ್ಷ ಇಲ್ಲ ಅನ್ಸೋಣ. ತೋಟಕ್ಕೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ ಇದ್ನಲ್ಲ, ರಾಸಾಯನಿಕನೇ ಹಾಕೋದು ಸರ್. ಇದು ಮಿಕ್ಸ್ ರಾಜ್ಪಾಸ್ ಸಿಗುತ್ತಲ್ಲ, ರಾಜ್ಪಾಸ್, ಯೂರಿಯಾ ಮತ್ತೆ ಪೊಟಾಸ್, ಅದು ಮಿಕ್ಸ್, DAP ಮಿಕ್ಸ್ ಮಾಡ್ಕೊಳ್ತೀವಿ ಅದಕ್ಕೆ ಸ್ವಲ್ಪ, 2 ಸರಿ ಹಾಕ್ತೀನಿ ಸರ್. ಅದು ಸಗಣಿ ಗೊಬ್ಬರ ಅದೇ 2 ಸರಿ ಸಿಂಪಡಣೆ ಮಾಡ್ತೀವಿ ಸರ್. ನಾನೇ ಲ್ಯಾಬ್ಸ್ ಎಲ್ಲ ಹೇಳ್ ಮಾಡೋದು ಸರ್. ಅದು ಯಜಮಾಡಿದ್ದಾಗ ನಾನೇ ಮಾಡ್ತೀನಿ. ಇದು ಮಿಷಿನ್ ನೋಡ್ಕೋತಿದ್ರು, ಇವಾಗ ಮಗ ರಜಾದಲ್ಲಿ ಬಂದಾಗ ನೋಡ್ಕೋತ ನಾನೇ ಮಾಡೋದು ಸರ್. ಸಗಣಿ ಗೊಬ್ಬರ ಹಾಕ್ತೀರಾ? ಮನೆ ಹತ್ರ ತೋಟಗೆಲ್ಲ ಸ್ವಲ್ಪ ಹಸುಗಳು ಗದ್ದೆಲ್ಲ ಹಾಕ್ತೀವಿ, ಗದ್ದೆ ಹಾಕ್ತೀವಿ ಸರ್, ಗದ್ದೆಗೆ ಬೇಕಲ್ಲ ಸಗಣಿ ಗೊಬ್ಬರ. ಗದ್ದೆಗೆ ಸಗಣಿ ಗೊಬ್ಬರ ಹಾಕ್ತೀರಿ, ತೋಟಕ್ಕೆ ಹಾಕ್ಲಿಕ್ಕೆ ಸಾಕಾಗ್ತಾ ಇಲ್ಲ? ತೋಟಕ್ಕೆ ಸಾಕಾಗ್ತಾ ಇಲ್ಲ. ಶುಂಠಿ ಬೆಳೀತಾ ಇದೀವಿ ಸರ್, ನಾವು ತುಂಬಾ ಶುಂಠಿ ಬೆಳೀತಾ ಇದ್ವಿ. ನಮ್ಮನೆ ಅವರು ಇದ್ದಾಗ 17ನೇ ಇಸವಿಯಿಂದ ಬಿಟ್ಟಿದೆ. ಈಗ ನಾವು ಮದುವೆ ಶುರುವಿಂದ 1 ವರ್ಷನ ಬಾಕಿ ಮಾಡಿದ್ದಿಲ್ಲ ಸರ್, 100-100 ಚೀಲ ಶುಂಠಿ ಬೆಳೀತಾನೆ ಇದ್ವಿ. ಹೊರಗಡೆ ತೋಟದಲ್ಲಿ ಬಿಟ್ಟು ಗದ್ದೆಲ್ಲ ಬೆಳೀತಾ ಇದೀವಿ ಸರ್. ನಮ್ಮ ಯಜಮಾನರು ತಮ್ಮನ ಗದ್ದೆನ ಮಾಡ್ತಾ ಇದ್ರು ನಮ್ಮನೆಯವರು ಇದ್ದಾಗ, ಅವ್ರದೊಂದು ಎಕರೆ, ಕಾಲ ಎಕರೆ ವರ್ಷ ಹಾಕ್ತಾ ಇದ್ವಿ ನಾವು. ನಿಮ್ಮ ಯಜಮಾನರು ನೀವು ಎಲ್ಲ ಕೆಲಸ ಮಾಡ್ತಾ ಇದ್ರು, ದುಡ್ಡು ಉಳಿತಿರ್ಲಿಲ್ವಾ? ಮನೆ ಮಾಡಿತ್ತಿಲ್ಲ ಸರ್, ಮನೆ ಮಾಡೋಣ ಮನೆ ಮಾಡೋಣ ನಾನು ತುಂಬಾ ಹೇಳ್ತಾ ಇದ್ದೀನಿ. ನಮ್ದು ಹಳೆ ಮನೆ, ನಮ್ಮ ಅಜ್ಜನ ಕಾಲದ ಮನೆ, ಅದು 2 ಜನಕ್ಕೆ ಪಾಲು, ಅದು ನಮ್ಗೆ ಮತ್ತೆ ಯಜಮಾನ ತಮ್ಮನಿಗೆ. ಅವ್ರ ಕಡೆ ಬೇಡ, ನಾವು ಬೇರೆ ಮನೆ ಮಾಡೋಣ ಅಂತ ಹೇಳ್ತಾ ಇದ್ವಿ. ಮನೆ ಮಾಡಕ್ಕೆ ಮನಸ್ಸೇ ಮಾಡಿದ್ರು, ಮಕ್ಳು ಓದ್ತಾವ್ರಲ್ಲ ಅಂತ ಹಂಗೆ ಸುಮ್ನಾಗಿದ್ರು. ಮತ್ತೆ ನೋಡೋಣ, ನಾನ್ ಯಾಕೆ ಮಾಡಬಾರ್ದು, ಹಠ ಮಾಡ್ಬೇಕು ಅಂತ ಹೇಳಿ 16 ಚದರ ಆಯ್ತು ಸರ್ ನಮ್ದು ಮನೆದು. ಹಾಕಿದ್ರಿ ಮನೆ? ಹೊಸ ಮನೆ ಮಾಡಿದ್ರಿ? ಹೊಸ ಮನೆ ಆಗಿದೆ, ಹಸಿ ಹಾಕಿದೀವಿ. ಪ್ಲಾಸ್ಟರಿಂಗ್ ಮಾಡ್ಸ್ಬೇಕು ಈ ಸರಿ, ಕಾಪಿ ಮಾಡ್ಸೋಣ ಅಂತ ಇದೀನಿ ಸರ್. ನಿಮ್ಮ ಯಜಮಾನರು ತೀರ್ಕೊಂಡ್ರು, ನೀವು ಧೃತಿಗೆಡದಲ್ಲೇ ಧೈರ್ಯವಾಗಿ ಸಂಸಾರವನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀರಿ. ಮನಸ್ಸು ಹೊಂದಿದ್ರೆ ಚೆನ್ನಾಗಿ ಮಾಡಬಹುದು. ತುಂಬಾ ಇಷ್ಟಪಟ್ಟು ಮಾಡ್ಬೇಕು, ಭೂಮಿ ತಾಯಿ ನಮಗೆ ಕೊಟ್ಟೆ ಕೊಡ್ತಾಳೆ ಸರ್, ಚೆನ್ನಾಗಿ ಮಾಡಿದ್ರೆ ಮುಂದೆ ಬರುತ್ತೆ ನಮಗೆ. ಮತ್ತೆ ಮಕ್ಕಳು ಕೈ ಜೋಡಿಸ್ಬಿಟ್ರಂತೂ ಇನ್ನೂ ಅನುಕೂಲ ಆಗ್ತದಲ್ವಾ? ಮಕ್ಕಳು ಕೈ ಜೋಡಿಸ್ತಾರೆ ಸರ್, ಮಕ್ಕಳು ಚೆನ್ನಾಗಿ ಕೆಲಸ ಮಾಡ್ತಾರೆ. ರಜಾ ಸಿಕ್ಕಿದ್ರೆ ಸಾಕಿತ್ತು, ಅಕ್ಟೋಬರ್ ಅಲ್ಲೆಲ್ಲ ರಜಾಕ್ ಬಂದ್ರೆ ಗೊಬ್ಬರ ಎಲ್ಲ ನಾವು ಮಕ್ಕಳು ಸೇರ್ಕೊ ಮಾಡೋದು. ಒಳ್ಳೇದು, ಒಳ್ಳೇದು. ನಾಟಿ ಕೆಲಸದಲ್ಲಿ ನಾವೇ ಮಕ್ಕಳನ್ನೇ ಮಾಡಿದ್ವಿ, ಜೊತೆ ನಾಟಿ ಎಲ್ಲ ನೋಡಿ ಇಲ್ಲ ತೊಡ್ಸ್ಕೊಂಡು ಓದ್ತಾ ಇದ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಮಕ್ಕಳು ಬಂದ್ರೆ. ಒಳ್ಳೇದು, ಕೃಷಿ ಅಂತೂ ತುಂಬಾ ಇಷ್ಟ ಅವ್ರಿಗೂ, ಎಲ್ಲ ಕೆಲಸನೂ ಮಾಡ್ತಾರೆ ಸರ್. ಎಷ್ಟೊಂದು ಹಣ ಉಳಿತಾಯ ಆಗ್ತದೆ, ಕೆಲಸ ಚೆನ್ನಾಗಿ ಆಗ್ತವೆ. ಹೌದು ಸರ್, ಕೆಲಸ ಚೆನ್ನಾಗಿ ಆಗ್ತದೆ, ಹಣನೂ ಉಳಿತಾಯ ಆಗುತ್ತೆ. ಮ್ಯಾನೇಜ್ಮೆಂಟ್ ಮಾಡೋದ ತುಂಬಾ ಉಳಿತಾಯ ಮಾಡಬಹುದು, ಮನುಷ್ಯರು ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತಾರೆ ಅಷ್ಟೇ, ಕೆಲಸನೂ ಮಾಡ್ತಾ ಇದ್ರು ಸರ್. ಹಾಗೆ ಖರ್ಚು ಆಗ್ತಾ ಇತ್ತು, ಖರ್ಚು ಮಾಡ್ತಾ ಇದ್ರು. 8 ಎಕರೆ ಕಾಫಿಯಲ್ಲಿ ಎಷ್ಟು ಇಳುವರಿ ಬರುತ್ತೆ, ಕಾಳ್ಮೆಣಸು ಎಷ್ಟು ಸಿಗುತ್ತೆ? ಕಾಫಿಯಲ್ಲಿ ನಮ್ಮನೆಯವರಿದ್ದಾಗ 60 ಚೀಲದ ಬೇಳೆ ಮೇಲೆ ನಾನು ಹೊತ್ತಿತ್ತೇ ಇಲ್ಲ ಸರ್, 1 ವರ್ಷ ಮೇಲೆ ಹೊತ್ತಿತ್ತೆ. ಕಳೆದ ವರ್ಷ 80 ಚೀಲ ಬೇಳೆ ಕೂಗಿದೆ ನಾನು ಕಾಫಿ ಬೇಳೆ. ಉಂಡೆ ಕಾಫಿ 35 ಚೀಲ ಆಗಿತ್ತು ಸರ್. ಏನ್ ಕಾರಣ? ದುಡ್ಡು ಉಳಿತಾಯ ಆಗ್ತು. ಮತ್ತೆ ಅದ್ರ ಮೊದ್ಲ ವರ್ಷ ಅವರು ಇದ್ದಾಗ 50 ಚೀಲ 40 ಚೀಲ ಅಷ್ಟೇ ಕುಯ್ತಾ ಇದ್ದಿದ್ದು ಸರ್. ಆಗ ಕೆಲಸ ಗೊಬ್ಬರ ಸಿಗ್ರು ಅಂತೆಲ್ಲ ಸರಿಯಾಗಿ ಮಾಡಿದೆ. ನಾವು ಮಾಡೋದಕ್ಕಾದ್ಮೇಲೆ ಸರಿ ಟೈಮ್ ಕೆಲಸ ಎಲ್ಲವ ಸರಿ ಟೈಮ್ ಆಗ್ಬೇಕು. ನೋಡಿ ನೋಡಿ, ಗೊಬ್ಬರ ಟೈಮ್ ಗೊಬ್ಬರ ಹಾಕ್ಬೇಕು, ಚಿಗುರು ಮಾಡೋ ಟೈಮ್ ಚಿಗುರು, ಕಟ್ಟಡ ಕಟ್ಟಡ ಎಲ್ಲ ಈ ಸರಿ ನಾವು ಮಕ್ಕಳೇ ಮಾಡಿದ್ವಿ ಸರ್. ಮಕ್ಕಳು ಮನೇಲಿ ಇದ್ರಲ್ಲ ಸರ್, ಕೊರೋನಾ ಅಂತ ಕಳೆ ಕೊಚ್ಚಿ ಯಂತ್ರದಲ್ಲಿ ದೊಡ್ಡನು ಹೊಡೆದ, ನಾನು ಸಣ್ಣನು ಕೈಲಿ ಒಂದ್ ಕಡೆಯಿಂದ ಕಟ್ಟಡ ನಾವೇ ಮುಗಿಸಿದ್ವಿ. ನೋಡಿ ನೋಡಿ, ಮಹಿಳೆಯರು ಮನೆಯಲ್ಲೇ ಇರ್ಬೇಕಂತೇನಿಲ್ಲ. ಹೌದು ಸರ್, ಜಮೀನಲ್ಲಿ ತೋಟದಲ್ಲಿ ಕೆಲಸ ಮಾಡಿದ್ರೆ ಎಷ್ಟೊಂದು ಕಾರ್ಯಗಳಾಗ್ತವೆ, ದುಡ್ಡು ಉಳಿತಾಯ ಆಗ್ತದೆ, ಕೆಲಸ ಚೆನ್ನಾಗಿ ಆಗ್ತದೆ. 8 ವರೆಗೆ ಮನೆ ಕೆಲಸ ಮುಗಿಯಿತು, ಅಡಿಗೆ ಕೆಲಸ ಇಲ್ಲ ವರ್ಗಕ್ಕೆಲ್ಲ ಇನ್ನು. ಹೋದ್ರೆ ನೋಡಿ ಕೆಲಸ ಮಾಡ್ತೀವಿ ಸರ್. ಒಳ್ಳೇದು, ಒಳ್ಳೇದೇ. ಪಲ್ಪ್ ಮಾಡ್ಲಿಕ್ಕೆ ಅಲ್ಲೇ ಹತ್ತಿರದಲ್ಲೇ ಅನುಕೂಲ ಇದೆಯಾ? ಹತ್ತಿರದಲ್ಲಿ ಇದೆ ಸರ್, ಅದೇ ಬಗ್ಗನ ಮನೆಗೆ ಹೋಯ್ತದಲ್ಲ ರೋಡ್, ನಮ್ದಲ್ಲಿ ಗದ್ದೆ ಮೇಲೆ ಮನೆ ಸರ್. ಸರಿನೇ ಸರಿನೇ. ಆ ಬಗ್ಗನ ಮನೆಗೆ ಹೋಗೋ ದಾರಿಯಲ್ಲಿ ಪಲ್ಪ್ ಮಾಡ್ಕೊಡ್ತಾರಲ್ವಾ? ಹೌದು ಸರ್. ಯಾವ್ದು ಭತ್ತ ಬೆಳ್ಕೊಂತೀರಿ? ಕೇಸರಿ ಭತ್ತ. ಓಹೋ, ಕೆಂಪು ಭತ್ತ. 1750 ಇತ್ತಂತೆ ನಾವು ಅದೇ ಭತ್ತ ಊಟ ಮಾಡೋದು. ಹೌದ್ರಾ? ಅನ್ನ ಕೆಂಪಗಾಗಿರುತ್ತ? ಅನ್ನ ಸ್ವಲ್ಪ ಕೆಂಪಿರುತ್ತೆ, ದಪ್ಪ ಇರ್ತದೆ, ರುಚಿಯಾಗಿರುತ್ತೆ ಅಂತ ಊಟ ಮಾಡಬಹುದು. ಬಿಳಿ ಅಕ್ಕಿ ಅನ್ನ ಊಟ ಮಾಡಿ ಊಟ ಮಾಡಿ ಎಷ್ಟೋ ಜನಗಳಿಗೆ ಕೆಂಪಕ್ಕಿದ್ದು ತಿನ್ನೋದ್ ಕಷ್ಟ ಅಂತ ಹೇಳ್ತಾರೆ. ನಮಗೆ ಆಗೋದಿಲ್ಲ ಸರ್, ನಾವು ಬೆಳಗಿದೆ ಆಗ್ಬೇಕು ನಮಗೆ. ಬಿಳಿ ಅಕ್ಕಿ ಅಂತ ಹೇಳ್ತಾರಲ್ಲ, ನಾವು ಆಗಿಂದನೂ ಅಷ್ಟೇ ನಾವು ಬೆಳಗಿದೆ ಊಟ ಮಾಡೋದು. ಅಂದ್ರೆ ಮನಸ್ಸು ಹೇಗೆ ನಾವು ತೆಗೆದುಕೊಳ್ತೀವೋ ಅದೇ ತರ ದಾರಿ ಹೋಗ್ತಾ ಇರತ್ತಲ್ವಮ್ಮ? ಹೌದು ಹೌದು ಸರ್, ಹೌದು. ನಮ್ಗೆ ಮನೇಲಿ ಕೂರೋದು, ಸುಮ್ನೆ ಕಡೆ ಕಡೆ ತಿರುಗೋದು ಅವೆಲ್ಲ ನಂಗೆ ಅಭ್ಯಾಸ ಇಲ್ಲ ಸರ್, ನಮ್ಗೆ ಅವೆಲ್ಲ ಆಗೋದೇ ಇಲ್ಲ. ಮಾತಾಡ್ತಾ ಅವ್ರ ಮನೇಲಿ ಕೂತ್ಕೊಳ್ಳೋದು, 8 ಮನೆ 8 ಮನೆ ದಿವಸ ಹೋಗೋದು, ನಮ್ಮನೆ ಕೆಲಸ ನಂಗೆ ಅದೇ ಇಷ್ಟ. ಕೆಲವೊಬ್ರು ಮಹಿಳೆಯರ ಪುರುಷರು ತಿರುಗಾಡೋದೇ ಬಹಳ ಖುಷಿ ಅವ್ರಿಗೆ ಅಲ್ವಾ? ಅದೇ ಯಾರು ತುಂಬಾ ಖುಷಿ ಸರ್. ನಾವೇನ್ ಕೆಲಸ ಮಾಡೋದಿಲ್ಲ, ಜನ ಜೊತೆ ಮಾಡ್ತೀವಿ, ನಮ್ಮಲ್ಲಿ ಏನ್ ಕೆಲಸ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಜನ ಜೊತೆ ಕೆಲಸ ಮಾಡಿ ನಂಗೆ ಸರಿ ಆಗದೇ ಇಲ್ಲ ಸರ್, ನಾವೇ ಮಾಡ್ಬೇಕು ಹೋಗಿ. ಮತ್ತೆ ತೋಟಕ್ಕೆಲ್ಲ ಕಚೇಡ ಮಾಡಿ ಕಳೆ ನಾಶಕ ಹೊಡೆಯೋದು ಅವೆಲ್ಲ ನಂಗೆ ಅಭ್ಯಾಸ ಇಲ್ಲ ಸರ್, ನಮ್ಗೆ ಅವೆಲ್ಲ ಆಗದೇ ಇಲ್ಲ. ನಾವೇ ಮಕ್ಕಳು ಹೋಗಿ ಚೆನ್ನಾಗಿ ಕೆಲಸ ಮಾಡ್ಬೇಕು, ಕ್ಲೀನ್ ಆಗಿ ಮಾಡ್ಬೋದು, ನೀಟಾಗಿರುತ್ತೆ ಅಂತ. ಮತ್ತೆ ದುಡ್ಡು ಉಳಿತದೆ, ದುಡ್ಡು ಉಳಿತದೆ ಸರ್, ಚೆನ್ನಾಗಿ ಆರಾಮ ಖರ್ಚು ಮಾಡ್ಬೋದು, ಮನೆಗೆ ಏನ್ ಬೇಕಾದ್ರೆ ತಗೋಬಹುದು. ನಿಜ ನಿಜ, ನಾವ್ ಅಂದ್ಕೊಂಡಂಗೆ ಕೆಲಸಗಳು ಆಗ್ತಾ ಇರ್ತವೆ. ಅದೇ ಹಿಂದಿನ ಕಾಲದಿಂದ ಬೆಳೆದು ಬಂದಿಟ್ಟು ಕೃಷಿ ಕುಟುಂಬ, ಮುಂದೆ ಚೆನ್ನಾಗಿ ಹೋಗ್ಬೇಕು ನಾವು, ಅವ್ರು ಇದ್ದಕ್ಕಿಂತ ನಾವು ಜೋರಾಗಿರ್ಬೇಕಿನ್ನು ಅಂತದೇ ಆಸೆ ನಮ್ಗೆ. ಒಳ್ಳೆ ಮಾತು, ಒಳ್ಳೆ ಮಾತು. ಏಲಕ್ಕಿ ಎಷ್ಟು ಸಿಗುತ್ತಮ್ಮ? ಏಲಕ್ಕಿ ಮೊದ್ಮದ್ದೆ ಇರದು ಸರ್, ಈ ವರ್ಷ 7 ಕೆಜಿ ಏಲಕ್ಕಿ ಸಿಕ್ಕಿದೆ. ಕಾಫಿ ತೋಟದಲ್ಲಿ ಅಲ್ಲಲ್ಲಲ್ಲಿ ಹಾಕೊಂಡಿದ್ದಾರೆ. ಅಲ್ಲಲ್ಲಲ್ಲಿ ಇದೆ ಕಾಫಿ ತೋಟದಲ್ಲಿ, ನೀರಿನ ಜಾಗದಲ್ಲಿ ಸ್ವಲ್ಪ ಚೆನ್ನಾಗಿದೆ. ಕಾಳ್ಮೆಣಸು ಎಷ್ಟು ಸಿಗುತ್ತೆ? ಕಾಳ್ಮೆಣಸು ನಮ್ದು ಬೆಟ್ಟದ ಏರಿಯಾ ಸರ್, ಎಲ್ಲ ಮರಗಳಿಗೂ ಹಾಕಿದೀವಿ ಕಾಳ್ಮೆಣಸು. ಅದು ಕಾಯಿ ಚೆನ್ನಾಗಿ ಬಿಡ್ತಾ ಇಲ್ಲಪ್ಪ, ಯಾಕೆ ಅಂತ ಗೊತ್ತಿಲ್ಲ, ಉದ್ರ ಹೋಗೋದು, ಹೂವ ನೀರೇನ್ ಕೊಡ್ತಾ ಇಲ್ಲ ನಾವು. ಸ್ವಲ್ಪ ಸಿಕ್ಕದು ಸರ್. ಓಹೋ, ಎತ್ತರದ ಪ್ರದೇಶದಲ್ಲಿ ಸೋಮಾರ್ಪೇಟೆ ತಾಲೂಕಿನಲ್ಲಿ ಕಾಳ್ಮೆಣಸು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ದು ಇಲ್ಲಿ ಬೆಟ್ಟ ಉಂಟಲ್ಲ ಸರ್, ಮುಗ್ದು ಬೆಟ್ಟ ಅಂತ. ಗಿರಿಮುಂಡ ತಳಿ ಹಾಕೊಂಡ್ರೆ ಅನುಕೂಲ ಅಂತ ಅನ್ಕೊಂಡು ಎತ್ತರ ಪ್ರದೇಶಕ್ಕೆ ಹಾಕಿರೋದು. ನಮ್ಮ ಜಾಗದಲ್ಲೆಲ್ಲ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ತಾರೆ, ಮೆಣಸಾಗುತ್ತೆ ಅಂತ ಹೇಳ್ತಾರೆ. ನಮಗೆ ಇಲ್ಲಪ್ಪ, ನಮಗೆ ಕಡಿಮೆ, ನೋಡ್ಬೇಕು ಇನ್ನು. ಅಲ್ಲ, ನೀವು ಕರಿಮುಂಡ ಹಾಕಿದ್ರಾ ಗಿರಿಮುಂಡ ಹಾಕಿದ್ರಾ? ಕರಿಮುಂಡ ಅಂತ ಇರ್ಬೋದಂತ ಸರ್, ಮಂಡ ಹಾಕಿದ್ರು ಕರಿಮುಂಡ ಸರ್, ಬೀಳೆಲ್ಲ ಕುಯ್ದು ಅದೇ ಬೀಳು ಕುಯ್ದು ಬಿಟ್ಟು ಹಾಕಿದ್ರು. ಗಿರಿಮುಂಡ ಅನ್ಕೊಂಡು ಹೆಸರು ಇದೆ, ಕೇಳ್ ನೋಡಿ. ನಿಮ್ಮ ಮಕ್ಕಳಿಗೆ ಅಪ್ಪಂಗಳ ಸಂಶೋಧನಾ ಕೇಂದ್ರಕ್ಕೆ ಕಳಿಸಿಕೊಟ್ಟು 10 ಗಿಡ ಆದ್ರೂ ತಗೊಂಡು ಹೋದ್ರ ನೀವು ಇಲ್ಲಿ ಹತ್ತಿರ ಆಗುತ್ತೆ ಮಡಿಕೇರಿಗೆ. ಗಿರಿಮುಂಡ ತಳಿ ಎತ್ತರದ ಪ್ರದೇಶಕ್ಕೆ ಬೆಟ್ಟಗಳಿಗೆ ಅನುಕೂಲ ಅಂತ ಅನ್ಕೊಂಡು ಅವರು ಅಭಿವೃದ್ಧಿ ಪಡಿಸಿದ್ದಾರೆ. ಹೌದು ಹೌದು. ಒಟ್ಟಾರೆ ನೀವು ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡಿದ್ರಿ, ಸಮಸ್ಯೆಗಳು ಹೆಚ್ಚಾಗದಂತೆ ಗಮನ ಹರಿಸಿಕೊಂಡು ಹೋಗ್ತಾ ಇದ್ರಿ, ಮಕ್ಕಳನ್ನು ಬಳಸಿಕೊಂಡು ನೀವು ಸಂತೋಷದಿಂದ ಬೆಳವಣಿಗೆ ಮುಗಿತಾ ಒಂದು ಚಿಕ್ಕಂದು ಡಿಗ್ರಿ ಮುಗಿತಾ, ಬಿಬಿಎ ಅದು ಮಾಡ್ದ, ಎಂಬಿಎ ಮಾಡ್ತೀನಿ ಅಮ್ಮ ಹೇಳ್ತೇವೆ. ಹೌದ್ರಾ? ಒಬ್ರು ಮನೇಲಿ ಇರಲಿ ಅಂತ ಜೊತೆಗೆ ನಂಗು ಒಬ್ಬಳಿಗೆ ಕಷ್ಟ ಅಲ್ಲ ಸರ್. ನೋಡಿ ಅದು ಆಲೋಚನೆ ಇದೆ, ನೀವು ಇಬ್ರು ಹೊರಗಡೆ ಕಳ್ಸಬೇಡ ಅಂತ ಅವರು ಅದೇ ತರ ಹೇಳ್ತಾ ಇದ್ರು. ಒಳ್ಳೆ ಆಲೋಚನೆ, ಒಬ್ರು ಮಾಡೋಣ ಹೊರಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ಒಳ್ಳೆ ಆಲೋಚನೆ ನೋಡಿ, ಸಾಮಾನ್ಯ ತಾಯಂದ್ರಿಗೆ ಮಕ್ಕಳು ಹೊರಗಡೆನೆ ಹೋಗ್ಬಿಡ್ಲಿ, ಈ ಸವಾಸ ಬೇಡ, ಈ ಕಷ್ಟ ಬೇಡ ಅನ್ನೋ ತರ ಮಾತಾಡೋದಿದೆ. ಆದ್ರೆ ನೀವು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ರಿ, ಒಬ್ಬ ಮಗ ಇಲ್ಲಿರ್ಲಿ, ಒಬ್ಬ ನೌಕರಿಗೆ ಹೋಗ್ಲಿ ಅಂತ. ಹೌದು ಸರ್, ಅದೇ ತರ ಆಗಿದ್ದ ಹೇಳಿದ್ರು, ಇಬ್ರು ಓದಿ ಒಬ್ರು ಮನೇಲಿ ಇರಿ, ಒಬ್ರು ಹೊರಗಡೆ ಹೋಗಿ. ಹೇಳಿದಿರಿ ಇಬ್ರಿಗೂ? ಹೌದೌದು ಸರ್. ನಮ್ಮ ಯುವಕರಿಗೆ ಯುವತಿಯರಿಗೆ ಕೃಷಿ ಬಗ್ಗೆ ಏನ್ ಹೇಳ್ತೀರಿ ತಾವು? ಕೃಷಿ ಕಷ್ಟ ಅಂತ ಕೂತರೆ ಕಷ್ಟ ಆಗುತ್ತೆ ಸರ್, ಇಷ್ಟಪಟ್ಟು ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್. ಚೆನ್ನಾಗಿ ಬೆಳಿಬಹುದು ಕೃಷಿಲಿ, ಮತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಕೆಲಸ ಮಾಡಿದ್ರೆ ಶುಗರು ಬಿಪಿ ಅಂತಾವೆಂತವು ಬರೋದಿಲ್ಲ ಸರ್. ಅದು ಸರಿನೇ, ಟ್ಯಾಬ್ಲೆಟ್ಸ್ ಕುಡಿಯೋದು ಕಡಿಮೆ ಆಗುತ್ತೆ ಅಲ್ವಾ? ಸುಖವಾದ ನಿದ್ದೆ, ಸುಖವಾದ ನಿದ್ದೆ, ಮನೆಯಲ್ಲಿ ಏನೇನ್ ಬೇಕು ಎಲ್ಲ ಬೆಳ್ಕೋಬಹುದು, ತಿನ್ನಕ್ಕೆ ಆರಾಮಾಗಿ ಮನೆಗೆ ಮಾಡ್ಕೊಂಡು ಚೆನ್ನಾಗಿರ್ಬೋದು. ನಿಜ, ಮತ್ತೆ ಆರ್ಥಿಕವಾಗಿಯೂ ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗ್ಲಿಕ್ಕೆ ಅವಕಾಶ ಇದೆ. ಹೌದು ಸರ್, ಚೆನ್ನಾಗಿ ಕೆಲಸ ಮಾಡ್ಬೇಕು ಸರ್, ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಹಾಳ್ಬಿಟ್ಬಿಟ್ಟು ಕಾಪಿ ಬಂದಿಲ್ಲ, ಈ ವರ್ಷದಿಂದ ಕಾಪಿ ಆಗಿಲ್ಲ ಇದಿಲ್ಲ ಅಂತ ಇದ್ರೆ ಆಗೋದಿಲ್ಲ. ಕೆಲಸನ ಮಾಡ್ಬೇಕು ಚೆನ್ನಾಗಿ, ಕೆಲಸನ ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ತೊಡಸ್ಕೊಳ್ಬೇಕು. ತೊಡಸ್ಕೊಳ್ಬೇಕು ಸರ್, ಹೌದು ಸರ್. ಅಲ್ಲೇ ಇರೋದು, ಮಹಿಳೆಯರು ಈ ತರದ ಮನೋಭಾವನೆಗಳನ್ನ ಇಟ್ಕೊಂಡು ಕೃಷಿಯಲ್ಲಿ ತೊಡಸ್ಕೊಂತ ಹೋದ್ರೆ ಮನೆತನಗಳು ಬ್ಯಾಡ್ ಅಂದ್ರೂ ಬೆಳಿತವೆ. ನಾವು ಆರ್ ಜನ ಅಕ್ಕ ತಿಂಗಿರು ಸರ್ ಕೂತಿಲಿ, ಒಬ್ಬರೇ ಅಣ್ಣ ಇದ್ದಿದ್ರು, ಎಲ್ಲರೂ ಕೃಷಿಗೆ ಸೇರ್ಪಡೆ ಎಲ್ಲ ಕೆಲಸ ಮಾಡ್ತಾರೆ ಚೆನ್ನಾಗಿ. ಹೌದಾ? ಎಲ್ಲರೂ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಸರ್. ಓಹೋ, ನೋಡಿ, ಬರೀ ನಾವು ದೂರದ್ಕಿಂತ ನಮ್ಮನ್ನು ಸರಿಪಡಿಸ್ಕೊಂಡು ಹೋದ್ರೆ ಸಾಕು. ಹೌದು ಹೌದು ಸರ್. ನಾವೇ ಸೋಮಾರಿತನಗಳಾಗ್ಬಿಟ್ಟು ಕೃಷಿಲಿ ಏನ್ ಮಾಡಕ್ ಎತ್ತಿ ಇಲ್ಲಿ ಮನೇಲಿ ಇದ್ದ ಏನ್ ಮಾಡೋದು ಅಂತ ಹೇಳಿದ್ರೆ ಕಷ್ಟ. ಹೌದು, ನಾ ಸಾಲ ಗಿಲ ಏನ್ ಮಾಡಿಲ್ಲ ಸರ್, ಮನೆ ಮಾಡೋದಾದ್ರೂ ಸಾಲ ಏನ್ ಮಾಡಿಲ್ಲ, ಕಷ್ಟಪಟ್ಟು ದುಡ್ಡಲ್ಲೇ ನಾನ್ ಮಾಡ್ತಾ ಇರೋದು. ಇರೋದ್ರಲ್ಲೇ ಅದನ್ನ ಹೊಂದಿಸ್ಕೊಂಡು ಹೋಗ್ತಾ ಇದ್ರಿ? ಹೊಂದಿಸ್ಕೊಂಡು ಹೋಗ್ತಾ ಇರೋದು ಸರ್. ಏನೆಲ್ಲ ಕಾರ್ಯತಂತ್ರಗಳು ನಮ್ಮಲ್ಲಿ ಇದಾವೆ, ಅದನ್ನ ಉಪಯೋಗಿಸ್ಕೊಳ್ಬೇಕಷ್ಟೇ. ಈಗ ಒಂದೇ ವರ್ಷದಲ್ಲಿ ಮನೆ ಕಟ್ಬೇಕಂತೇನಿಲ್ಲ, ಸ್ವಲ್ಪ ಮಾಡ್ಕೊಂಡಿರ್ತೀವಿ, ಸ್ವಲ್ಪ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಅಷ್ಟೇ. ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಚೆನ್ನಾಗಿರ್ತೀವಿ. ಅದೇ ಈ ಕಾಫಿ, ಕಾಳ್ಮೆಣಸು, ಏಲಕ್ಕಿ ಇದನ್ನೆಲ್ಲ ಮಾರಾಟ ಮಾಡೋದು ಹೇಗೆ ನೀವು? ನಾವ್ ಕಾಫಿ ಎಲ್ಲ ಒಣಗಿಸಿ ಅಂತ ಕಿಲ ತುಂಬಿಸಿ ತೂಕ ಹಾಕ್ಬಿಟ್ಟು ಇಟ್ಟಿರ್ತೀವಿ, ಕಂಪ್ನಿರೇ ಬಂದು ತೂಕ ಹಾಕ್ಬಿಟ್ಟು ತಗೊಂಡು ಹೋಗ್ತಾರೆ ಅವ್ರಿ. ಆ ವರ್ಷದಲ್ಲೇ ಮಾರಾಟ ಮಾಡ್ಬಿಡ್ತೀರಾ? ನಾವ್ ಯಾವಾಗ ಬೇಕೋ ಅವಾಗ ಬಿಲ್ ಹಾಕ್ಸೋದು, ಎಷ್ಟು ರೇಟ್ ಯಾವಾಗ ಬಂತು ಅವಾಗ ಬಿಲ್ ಹಾಕ್ಸೋದು. ಹುಳಿನ ಅಷ್ಟೇ ಸರ್, ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಓಹೋ, ಸರಿನೇ. ಒಬ್ಬೊಬ್ರು ಹೋಗಕ್ಕಾಗ ಸಿಮೆಂಟ್ ಇದ್ದಾಗ್ಲೂ ಅಷ್ಟೇ ಹಾಗೆ ಮಾಡ್ತಿದ್ರು, ನಾವ್ ಇದ್ದಾಗ್ಲೂ ಅದೇ ತರ ಮಾಡೋದು. ಕಿತ್ಲೆಯನ್ನು ಅಲ್ಲೇ ಮನೆ ಹತ್ರ ಬಂದು ತಗೊಂಡು ಹೋಗ್ತಾರೆ. ಭತ್ತನ ವ್ಯಾಪಾರಗಾರ ಇದ್ರು ತಗೊಂಡಿಕ್ಕೆಲ್ಲ ಸರಿ, ಸೋಮರಪೇಟೆಗೆ ಕೊಟ್ಟಿವಿ ಸರ್ ಅಲ್ಲಿ. ಸರಿನೇ ಸರಿನೇ. ಒಟ್ಟಾರೆ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಮತ್ತೆ ಕೃಷಿ ಕುಟುಂಬಕ್ಕೆ ಸೇರ್ಪಡೆಯಾಗಿ ಸಂತೋಷದಿಂದ ಪ್ರೀತಿಯಿಂದ ನೀವು ಕೆಲಸಗಳನ್ನ ಮಾಡ್ಕೊಂತ ಹೋಗ್ತದ್ರಿ, ಆನಂದ ಪಡ್ತದ್ರಿ, ಅಭಿವೃದ್ಧಿನೂ ಆಗ್ತದ್ರಿ. ನೀವು ತವ್ರ ಮನೆಯಿಂದ ಬಂದಾಗ ನಿಮ್ಮ ಈ ಮನೆಯ ತೋಟ ಜಮೀನು ಅದೆಲ್ಲ ಹೇಗಿತ್ತು ಪರಿಸ್ಥಿತಿ, ಆ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇತ್ತು? ಮನೆಯಿಂದ ಬಂದಾಗ ಕಾಫಿ ತೋಟನೇ ಇತ್ತು ಸರ್, ಎಲ್ಲಕ್ಕಿ ಎಲ್ಲ ಹೋಗಿತ್ತಿಲ್ಲಿ, ಅದನ್ನೇ ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ವಿ. ಚೆನ್ನಾಗಿ ಮಾಡ್ತೀವಿ ಸರ್, ಚೆನ್ನಾಗಿ ಕೆಲಸ ಎಲ್ಲ ಮಾಡೋರು, ಮರದ ಪತ್ತು ಎಲ್ಲ ಅವ್ರೆ ಹತ್ತು ಮಾಡೋರು, ಎಲ್ಲ ಕುಯ್ಯೋದು, ಗದ್ದೆ ಕೆಲಸ, ಶುಂಠಿ ಪಾತಿ ಎಲ್ಲ ಮಾಡೋದು, ತೋಡ ಎಲ್ಲ ಮಾಡೋದು, ಎಲ್ಲ ಚೆನ್ನಾಗಿ ಮಾಡ್ತೀರ. ಹಂಗೆ ಖರ್ಚು ಮಾಡ್ತಿದ್ರು, ಖರ್ಚಿನ ಮಾಡಿರ್ತಾರೆ. ಅದೇ ಅದೇ ಅದೇ, ಬೇರೆ ಮಹಿಳೆಯರಿಗೆ ನೀತಿ ಪಾಠ ಹೇಳಿದಂಗೆ ನಿಮ್ಮ ಅನುಭವಗಳು ಈ ಸಂದರ್ಭದಲ್ಲಿ ಪ್ರಸ್ತಾಪ ಆದವು. ಕೃಷಿ ಪ್ರಯೋಜನ ಇಲ್ಲ, ಲಾಭ ಇಲ್ಲ, ಆಳು ಕಾಳುಗಳು ಸಮಸ್ಯೆ, ಗೊಬ್ಬರದ್ದು ಬೆಲೆ ಹೆಚ್ಚಾಯ್ತು, ಆಮೇಲೆ ನಾವು ಬೆಳೆದದ್ದು ಉತ್ಪನ್ನಕ್ಕೆ ಬೆಲೆ ಇಲ್ಲ, ಅದು ಇದಂತ ಹೇಳ್ಕೊಂಡೆ ಎಷ್ಟೋ ಜನ ಸುಮ್ಮನೆ ಹಾಗೆ ಸರ್. ಇಲ್ಲೆಲ್ಲ ಸುಮಾರು ಜನ ಹಾಗೆ ಮನೇಲೇ ಇರೋದು, ಮಾಡಕ್ ಆಗೋದಿಲ್ಲಪ್ಪ ನನ್ನ ಜೊತೆ ಮಾಡಿಸೋದು, ಇವು ನಾವು ಮಾಡಕ್ಕಾಯ್ತ ಕಚ್ಚಡ ನಾವು ಮಾಡಕ್ಕಾಯ್ತ ಅಂತ ಹೇಳೋದು. ನಮಗೆ ಮನೇಲಿ ಕೂತೇ ಕಾಯಿಲೆ ಬಂದಂಗಾಯ್ತು ಸರ್, ಮನೇಲಿ ಇದ್ರೆ ಹುಷಾರ ಇಲ್ದಂಗ ಆಗೋದು. ನೋಡಿ ನೋಡಿ, ತೋಟಕ್ ಹೋಗ್ಲೇಬೇಕು ದಿವಸ. ನಮ್ಮ ಮಕ್ಕಳು ಅಷ್ಟೇ, ಪ್ರಜಾದಲ್ಲಿ ಬಂದ್ರೆ ಒಂದ್ ದಿವಸ ಮರೇಲೇ ಇರೋದಿಲ್ಲ ಸರ್, ಎಲ್ಲ ಕೆಲಸಕ್ಕೂ ಬರ್ತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ ಅವರು. ಅಂದ್ರೆ ಅಷ್ಟು ಪ್ರೀತಿಯಿಂದ ಕೆಲಸಗಳನ್ನ ಸ್ವೀಕರಿಸಿರಿ, ಆ ಕೆಲಸಗಳಲ್ಲಿ ಭಾಗಿಯಾಗ್ತೀರಿ, ಅದೇ ನಿಮ್ಗೆ ಮನೆಗೆ ತಿರ್ಗೋದು ಮಾಡೋದು ಅವೇ ಅಭ್ಯಾಸನೇ ಇಲ್ಲ. ಮದ್ವೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಿವಿ, ಹೋದ್ರೆ ಮುಗಿದ್ಮೇಲೆ ತಕ್ಷಣ ಮನೆಗೆ ಬಂದು ಮನೇಲಿ ಕೆಲಸ ಮತ್ತೆ. ನಿಜ ನಿಜ, ಬಹಳ ಸಂತೋಷ ಆಯ್ತಮ್ಮ. ಕೃಷಿಯಲ್ಲಿ ತಾವು ತೊಡಸ್ಕೊಂಡು ಒಂಥರ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ತಾ ನಿಮ್ಮ ಯಜಮಾನರಿಗಿಂತ ಇನ್ನೂ ಹೆಚ್ಚು ಇಳುವರಿ ತೆಗೆದುಕೊಳ್ತಾ ಇದೀರಿ, ಮತ್ತೆ ಹಣನೂ ಉಳಿತಾಯ ಮಾಡ್ತಾ ಇದೀರಿ, ಆನಂದ ಪಟ್ಟಿದಿರಿ. ಹೌದು, ಅವ್ರು ಹೆದರ್ತಿದ್ರು ಸರ್, ಮನೆ ಮಾಡೋದಕ್ಕೆ ಮಕ್ಕಳು ಓದಿಸಿ ಮನೆ ಮಾಡಕ್ಕಾಯ್ತು ಅಂತ ಹೆದರ್ತಾ ಇದ್ರು ನೋಡಿ ಹೇಳಿದ್ರಿ. ನೀವು ಅದನ್ನ ಮೀರಿ ಹೋಗ್ತಾ ಇದೀರಿ, ದುಡ್ಡೇ ಇಲ್ಲ ಅಂತ. ಇಪ್ಪತ್ತಕ್ಕೆ ಶುರು ಮಾಡಿದೆ ಮನೆ ಕೆಲಸ ಮಾಡೋಣ ಅಂತ, ತೋಟನ ಇಂಪ್ರೂವ್ ಮಾಡಿದೆ, ಮಕ್ಕಳನ್ನ ಕ್ಲಾಸಿಗೆ ಕಳಿಸ್ತೆ, ಮನೇಲಿ ಬಿಡಿಸ್ಕೊಳ್ಳಿಲ್ಲ, ಒಬ್ಬರು ಮನೇಲಿ ನಾವು ಒಬ್ಳು ಇರಕ್ಕಾಯ್ತ, ಮನೇಲಿ ಮಕ್ಳು ಇರಬೇಕು ಅಂತ ಜೊತೆ ಇರ್ಕೊಳ್ತಿದ್ರು. ಒಳ್ಳೇದಾಗ್ಲಿ, ಧನ್ಯವಾದಮ್ಮ, ನಮಸ್ಕಾರ ತಾಯಿ. ನಮಸ್ಕಾರ ಕೇಳುಗರೆ. ಇದುವರೆಗೆ ಸೋಮಾರಪೇಟೆ ತಾಲೂಕು ತಾಕೇರಿ ಗ್ರಾಮದ ಎಂ ಕೆ ವಿನೋದಾಕ್ಷಿ ಅವರ ಕೃಷಿ ಅನುಭವಗಳು ಬಿತ್ತರವಾದವು. ಚೆನ್ನಾಗಿ ಮಾತಾಡಿದರಲ್ವಾ? ಒಬ್ಬ ಮಹಿಳೆ ಕೃಷಿ ಮತ್ತು ಮನೆತನದ ಅಭಿವೃದ್ಧಿಯಲ್ಲಿ ಹೇಗೆ ಸಕ್ರಿಯವಾಗಿ ತೊಡಸ್ಕೊಂಡ್ರೆ ಅನುಕೂಲಗಳು ಆಗ್ತಾವ ಅನ್ನೋದಕ್ಕೆ ವಿನೋದಾಕ್ಷಿ ಅವರು ಉತ್ತಮ ಉದಾಹರಣೆ ಆಗ್ತಾರೆ. ಅವರ ಸಂಖ್ಯೆ ಹೀಗಿದೆ: 9482270645, 9482270645. ಈಗ ಕೇಳುವ ಕೃಷಿ ಮಾಹಿತಿ. ಕೇಳುಗರೆ, ರೈತ ಬಾಂಧವರೆ, ಸಂಬಾರ ದಿನಸಿಯಾಗಿ ಬಳಕೆಯಾಗುವ ಸಾಸಿವೆ ಆರೋಗ್ಯಕ್ಕೆ ಸಹಕಾರಿ, ಬೆಳೆಯೋದು ಸುಲಭ. ಹೆಚ್ಚು ಕಾಳಜಿಯನ್ನು ಕೇಳದ ಸಾಸಿವೆ ನೀರಿನ ಕೊರತೆಯಲ್ಲೂ ಬೆಳವಣಿಗೆ ಆಗುತ್ತೆ. ಇದೊಂದು ಅಲ್ಪಾವಧಿಯ ಬೆಳೆ. ಈ ಕುರಿತಂತೆ ಇವತ್ತು ಕೆಲವು ಸಂಗತಿಗಳನ್ನು ಪ್ರಸ್ತಾಪ ಮಾಡ್ತಾಯಿದ್ದೀವಿ. ಸಾಮಾನ್ಯವಾಗಿ ಒಗ್ಗರಣೆ ಹಾಕುವಾಗ ಬಳಸುವ ಸಾಸಿವೆಯನ್ನು ಹಲವರು ಇಷ್ಟಪಟ್ಟು ಉಪಯೋಗಿಸ್ಕೊಳ್ತಾರೆ ಅಲ್ವಾ? ಇದು ಸಹ ಎಣ್ಣೆಕಾಳು. 100 ಗ್ರಾಂ ಸಾಸಿವೆ ಕಾಳುಗಳಲ್ಲಿ 36 ಗ್ರಾಮು ಕೊಬ್ಬು ಅಥವಾ ತೈಲದ ಅಂಶ ಇರ್ತದೆ, 26 ಗ್ರಾಮು ಪ್ರೋಟೀನು, 28 ಗ್ರಾಮು ಶರ್ಕರ ಪಿಷ್ಟ, 13 ಮಿಲಿಗ್ರಾಂ ಸೋಡಿಯಂ, 738 ಮಿಲಿಗ್ರಾಂ ಪೊಟ್ಯಾಷಿಯಂ, ಇವಲ್ಲದೆ ಕ್ಯಾಲ್ಶಿಯಂ, ವಿಟಮಿನ್ ಸಿ, ಕಬ್ಬಿಣ, ವಿಟಮಿನ್ B6, ಮೆಗ್ನೀಷಿಯಂ ಮುಂತಾದವುಗಳು ಇದಾವೆ. ಬ್ರಾಸಿಕೇಸಿಯೆ ಅನ್ನುವ ಸಸ್ಯ ಕುಟುಂಬಕ್ಕೆ ಸಾಸಿವೆ ಸೇರುತ್ತೆ. ಇದರ ವೈಜ್ಞಾನಿಕ ಹೆಸರು ಬ್ರಾಸಿಕಾ ಜೆನ್ಸಿಯಾ. ಬೀಜಗಳು ಬಿತ್ತಿದ 8-10 ದಿನಗಳಲ್ಲಿ ಮೊಳಕೆ ಆಗ್ತಾವ ಅನ್ನೋದನ್ನ ಕೆಲವಾರು ಜನ ಗಮನಿಸಿದಿರಿ. ಹೇಳ್ತಾರೆ, ಸಾಸಿವೆ ಗಿಡಗಳು 3-4 ಅಡಿ ಅಥವಾ 4-5 ಅಡಿ ಎತ್ತರ ಬೆಳೆಯಬಹುದಂತ ಅನ್ಕೊಂಡು, ಆದರೆ ಅಧ್ಯಯನಗಳು ತಿಳಿಸ್ತವೆ ಸಾಮಾನ್ಯವಾಗಿ 6-20 ಅಡಿ ಎತ್ತರದವರೆಗೆ ಸಾಸಿವೆ ಗಿಡಗಳು ಬೆಳೀತವೆ. ಅಪರೂಪಕ್ಕೆ ಕೆಲವು ಕಡೆ 30 ಅಡಿ ಎತ್ತರದವರೆಗೂ ಬೆಳೆದಿರೋದಿದಂತೆ. ಸಾಸಿವೆಯಲ್ಲಿ ಕಪ್ಪು, ಬಿಳಿ ಮತ್ತು ಹಳದಿ ವರ್ಣದ ಕಾಳುಗಳಿರುವ ತಳಿಗಳನ್ನು ಕಾಣಬಹುದು. ಸಾಸಿವೆಯ ಉಪಯೋಗಗಳು, ಪ್ರಯೋಜನಗಳು ಆರೋಗ್ಯದ ವಿಚಾರದಲ್ಲಿ ಹತ್ತಾರಿದವೆ. ಅಸ್ತಮದ ನಿಯಂತ್ರಣಕ್ಕೆ, ಅರೆ ತಲೆನೋವು, ಸಂಧಿವಾತ, ರಕ್ತದೊತ್ತಡ ಮುಂತಾದವುಗಳ ನಿಯಂತ್ರಣಕ್ಕೆ ಸಾಸಿವೆ ಸಹಕಾರಿ. ದೇಹದ ನೋವು, ಊತ ಮತ್ತಿತರ ಸಮಸ್ಯೆಗಳನ್ನು ಇದು ಉಪಶಮನ ಮಾಡುತ್ತೆ. ಬೀಜಗಳನ್ನು ಹಾಗೆಯೇ ಪುಡಿ ಮಾಡಿಯೂ ಬಳಸಿಕೊಳ್ಬಹುದು. ಮಲಬದ್ಧತೆ ಇರೋರು ಹಾಲಿನೊಂದಿಗೆ ಬೀಜಗಳನ್ನು ಸೇರಿಸಿ ಊಟಕ್ಕೆ 15-20 ನಿಮಿಷ ಮುನ್ನ ಸೇವಿಸಿದರೆ ಉತ್ತಮ ಪರಿಣಾಮವನ್ನು ಕಾಣಬಹುದು ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸಲಿಕ್ಕೆ ಸಾಸಿವೆ ನೆರವಾಗ್ತದೆ. ಋತುಸ್ರಾವದ ನೋವನ್ನು ತಗ್ಗಿಸಲಿಕ್ಕೆ ಸಾಸಿವೆಯು ಉಪಯುಕ್ತವಾದದ್ದು ಎಂದು ವರದಿಯಾಗಿದೆ. ಸಾಸಿವೆ ಎಣ್ಣೆಯನ್ನು ಅಡುಗೆಗೆ ಉಪಯೋಗಿಸಿಕೊಳ್ಬಹುದು, ಕೇಶ ತೈಲವಾಗಿಯೂ ಉಪಯೋಗಿಸಿಕೊಳ್ಬಹುದು. ಅತಿ ಹೆಚ್ಚು ಸಾಸಿವೆ ಸೇವನೆಯು ಅಪಾಯಕಾರಿ ಎನ್ನಲಾಗುತ್ತಿದೆ. ಸಾಸಿವೆ ಎಲೆಗಳನ್ನು ಸೇವನೆಗೆ ಬಳಸಿಕೊಳ್ಳಬಹುದು. ನೇಪಾಳ, ಕೆನಡಾ, ರಷ್ಯಾ, ಮ್ಯಾನ್ಮಾರ್ ದೇಶಗಳಲ್ಲಿ ಸಾಸಿವೆಯನ್ನು ಹೆಚ್ಚು ಬೆಳೆಯಲಾಗ್ತಾ ಇದೆ. ದೇಶದಲ್ಲಿ ರಾಜಸ್ಥಾನ, ಉತ್ತರ ಪ್ರದೇಶ, ಹರಿಯಾಣ, ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಅಧಿಕವಾಗಿ ಸಾಸಿವೆ ಪೈರನ್ನು ಬೆಳೆಯಲಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಹಲವಾರು ರೈತರು ಇದನ್ನ ಏಕಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಸಾಗುವಳಿ ಮಾಡುವುದುಂಟು. ಕೊಡಗು ಜಿಲ್ಲೆಯಲ್ಲೂ ಸಾಸಿವೆಯನ್ನ ಮಳೆ ಕಮ್ಮಿಯಾದ ಮುಂಗಾರಿಯ ನಂತರ ಅಥವಾ ಮುಂಗಾರಿಗಿಂತ ಮುಂಚಿತವಾಗಿ ಬೆಳ್ಕೊಳ್ಬಹುದು. ವರ್ಷದ ಎಲ್ಲಾ ಹಂಗಾಮುಗಳಲ್ಲೂ ಸಾಸಿವೆಯನ್ನ ಬೆಳೆದುಕೊಳ್ಬಹುದು. ಬಿಸಿಲನ್ನು ಇಷ್ಟಪಡುವ, ನೀರಿನ ಕೊರತೆಯನ್ನು ತಡೆದುಕೊಳ್ಳುವ ಸಾಸಿವೆಯು ಫಲವತ್ತತೆ ಇರುವ ಜಾಗಗಳಲ್ಲಿ ಉಜ್ವಲವಾಗಿ ವೃದ್ಧಿಯಾಗ್ತದೆ. ಇಡೀ ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಸಾಸಿವೆಯನ್ನ ಬೆಳೆಯೋದಿದೆ. ತಾರಸಿಯಲ್ಲಿರುವ ಕುಂಡಗಳಲ್ಲೂ ಧಾರಾಳವಾಗಿ ಇದನ್ನು ಬೆಳೆದುಕೊಳ್ಬಹುದು. ಎಕರೆಗೆ 500-600 ಕಿಲೋಗ್ರಾಂ ಕಾಳಿನ ಇಳುವರಿಯನ್ನ ಈ ಬೆಳೆಯಲ್ಲಿ ನಿರೀಕ್ಷಿಸಬಹುದು. ಕಾಯಿಗಳು ಬಲಿತ ಬಳಿಕ ಸಿಡಿತವೆ. ಮುಂಜಾನೆಯ ಸಮಯದಲ್ಲಿ ಕಟಾವು ಮಾಡಿಕೊಂಡು ಒಣಗಿಸಿದರೆ ಬೀಜಗಳು ಕಾಯಿಗಳಿಂದ ಸುಲಭವಾಗಿ ಹೊರಬರುತ್ತವೆ. 4-6 ದಿನಗಳ ಕಾಲ ಸರಿಯಾಗಿ ಒಣಗಿಸಿದರೆ ಬೀಜಗಳು ಬೇಗ ಹಾಳಾಗುವುದಿಲ್ಲ, ವರ್ಷಗಟ್ಟಲೆ ಇಟ್ಕೊಳ್ಬಹುದು. ಕಾಳುಗಳ ಗಾತ್ರದಲ್ಲೂ ವ್ಯತ್ಯಾಸ ಇದೆ. ರಾಗಿಯಂತೆ ಕಂದು ಬಣ್ಣದ, ಕಪ್ಪು ಬಣ್ಣದ, ಕಿರುಕಾಳಿನ, ದಪ್ಪ ಕಾಳಿನ ಸಾಸಿವೆಯನ್ನ ಕಾಣಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇದುವರೆಗೆ

ಇಂದು ಮಧ್ಯಾಹ್ನ ನಿಧನರಾಗಿರುತ್ತಾರೆ. 91 ವರ್ಷ ವಯಸ್ಸಿನ ಬಾಕಿಲ ಅಮ್ಮವ್ವ ಇವರ ತವರು ಮನೆ ಕೂಡಕಂಡಿ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಬಲಮುರಿ ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ಕೋಪಟ್ಟಿ ಗ್ರಾಮದ ದಿವಂಗತ ಅಪ್ಪಣ್ಣ ಅವರ ಪತ್ನಿ ಕುಟ್ಟಮ್ಮ ಅವರು ಇಂದು ನಿಧನರಾದರು. 98 ವರ್ಷ ಪ್ರಾಯದ ಕುಟ್ಟಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಕೆಕೆ ಮುದ್ದಪ್ಪ ಅವರ ಮನೆಯಲ್ಲಿ ಜರುಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದ್ಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಜಿಲ್ಲೆರ ಪೆರ್ಮೆರ ಮೂವ ಪಡೆಬೀರ ಫೀಲ್ಡ್ ಮಾರ್ಷಲ್ ಕೊಡಂದೇರ ಕಾರ್ಯಪ್ಪ ಇಂಡ ನುಯಿಟ 23ನೇ ಪುಟ್ಟನ ನಮ್ಮೆನ ಇಂದು ಪೊಲಕ 11 ಗಂಟೆಕ್ ಮಡಿಕೇರಿರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತತ್ರ ಪಕ್ಕ ಉಳ್ಳೋ ಐಂಡ ಪುತ್ತಳಿಕ್ ಪೂ ಉಟ್ಟಿತ್ತು ಗೌರವ ಕಾಟುವಂಜಿ ಸರಳಾಯಿತು ಕೈಚತ್. ಈ ಕಾರ್ಯಕ್ರಮತ್ ಶಾಸಕಂಗ ವಿಧಾನ ಪರಿಷತ್ ಸದಸ್ಯಂಗ ಜಿಲ್ಲಾಧಿಕಾರಿ ಕೂಡ್ನನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಈ ನೇರತ್ ತಕ್ಕ ಪರಂದ ಶಾಸಕ ಕೆಜಿ ಬೋಪಯ್ಯವು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇಂಡ ಶಿಸ್ತು ಸಮಯ ಪ್ರಜ್ಞೆ ಎಲ್ಲರಿಗೂ ಮಾದರಿ ಆಂಡು ಸೇನಾ ಕ್ಷೇತ್ರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪವು ಕೊಡಗು ಜಿಲ್ಲೆಗ್ ರಾಷ್ಟ್ರಪಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೇಳಿಕೊಂಡು ಬಂದವು ಎಂದು ಅವು ಸ್ಮರಣೆ ಮಾಡಿಚಿ. ಇದೇ ನುಪ್ಪದಾಂಗ್ ನಡಪ ಹುತಾತ್ಮಂಗಡ ನಾಳಿರ ಮಾರಿಪತ್ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ರೈಂಗಡ ಚಿತಾಭಸ್ಮತ್ನ ಜಿಲ್ಲಾ ಖಜಾನೆಂಜ ಮೆರವಣಿಗೆರ ಮೂಲಕ ಗಾಂಧಿ ಪರಂಬುಕ್ ಎಡ್ತಂಡು ಪೋಪಾಂಗ್ ಸಂಬಂಧಪಟ್ಟನಕ್ಕೆ ನಿನ್ನಾಂದ ಜಿಲ್ಲಾಧಿಕಾರಿರ ಕೊರವು ಕಾರಿಕೆಯಲ್ಲಿ ಮುಪ್ಪಡೆ ಸಭೆ ನಡೆದಿತ್ತು. ಸಭೆಯಲ್ಲಿ ತಕ್ಕ ಬರಂದ ಸರ್ವೋದಯ ಸಮಿತಿರ ಅಧ್ಯಕ್ಷಗಳಾದ ಟಿಪಿ ರಮೇಶ್ ಮಹಾತ್ಮ ಗಾಂಧೀಜಿರ ಭಸ್ಮತ್ನ ನುಪ್ಪದಾಂಗ್ ಪೊಲಕ 10 ಗಂಟೆಕ್ ಮಡಿಕೇರಿರ ಜಿಲ್ಲಾಡಳಿತ ಭವನತ್ರ ಖಜಾನೆಂಜ ಮೆರವಣಿಗೆಯಲ್ಲಿ ಎಡ್ತಂಡು ಪೋಯಿತು. ಗಾಂಧಿ ಮಂಟಪತ್ ವೆಚ್ಚಿತು ಪೊಲಕ 10:30 ಗಂಟೆಕ್ ಎಲ್ಲ ಧರ್ಮತ್ರ ಪ್ರಾರ್ಥನೆ ಅನ್ನೋದು 11 ಗಂಟೆಕ್ ಸರಿಯಾಯಿತು. ದಂಡು ನಿಮಿಷ ಮೌನಾಚರಣೆ ನಡಪಂದು ಅವು ಅಣುಚಿ. ನಗರತ್ರ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬುಲ್ ದಂಡರ್ಥ 21-20 ದಂಡನೇ ಸಾಲರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡತ್ರ ವಿದ್ಯಾರ್ಥಿಯಕ್ಕೆ ದಂಡ ದಿನತ್ರ ಕ್ರೀಡಾ ತರಬೇತಿ ಶಿಬಿರಕ್ ಕ್ರೀಡಾ ಕಿಟ್ಟನ ಇಂದು ಎಂಪಿ ಅಪ್ಪಚ್ಚು ರಂಜನವು ಕೊಡುತ್ತಿತ್ತು. ಅಲ್ಲಿಂಜ ತಕ್ಕ ಪರಂದಾವು ಕೊಡಗು ಜಿಲ್ಲೆಯಲ್ಲಿ ಕ್ರೀಡಾ ವಿಶ್ವವಿದ್ಯಾನಿಲಯತನ ಶುರು ಮಾಡುವಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಟ್ಟನುಂಡು. ಕೊಡಗು ಕಳಿಪೆದ ಪೋನ ಜಿಲ್ಲೆ ಸಾಧಿಸಿಡುವಕ್ಕೆ ಗುರಿ ಪಿಂಜ ಛಲ ಇಂಜಕ ಮಾತ್ರ ಕ್ರೀಡೆಯಲ್ಲಿ ಯಶಸ್ಸು ಕಾಂಬಕ್ಕೆ ಸಾಧ್ಯ ಎಂದು ಅವು ಅಭಿಪ್ರಾಯ ಪರಂದಿತ್ತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಪಿಂಜ ಪಶು ವೈದ್ಯಕೀಯ ಸೇವಾ ಇಲಾಖೆ ಕೊಡಗು ಜಿಲ್ಲಾ ಪ್ರಾಣಿ ದಯಾ ಸಂಘತ್ರ ಸಾಕಾರತ್ ಏರ್ಪಡಿಸಿದ ಕಾರ್ಯಕ್ರಮತ್ ಇಂದು ಮಡಿಕೇರಿ ತಾಲೂಕರ ಕೆ ನಿಡುಗಣೆ ಗ್ರಾಮ ಪಂಚಾಯಿತಿರ ಪಕ್ಕ ಗುರುತು ಮಾಡಿದ ಸರ್ಕಾರಿ ಜಿಲ್ಲಾ ಗೋಶಾಲೆ ನಿರ್ಮಾಣಕ್ಕೆ ಶಾಸಕ ಎಂಪಿ ಅಪ್ಪಚ್ಚು ರಂಜನವು ಭೂಮಿ ಪೂಜೆ ಮಾಡಿಚಿ ಅಲ್ಲಿಂಜ ತಕ್ಕ ಬರಂದಿತ್ತು. ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ಗೋಶಾಲೆ ನಿರ್ಮಾಣ ಮಾಡುವಕ್ಕೆ 15 ಕೋಟಿ ರೂಪಾಯಿ ನಿಗದಿ ಮಾಡಿ ತಿಂಜಿತ್ತು. ಆದ್ಯ ಹಂತದ ಸರ್ಕಾರ 96 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿತ್ತು ಎಂದು ಅವು ಅಣಚಿ. ಸೋಮರಪೇಟೆ ಪಟ್ಟಣ ಪಂಚಾಯಿತಿಗೆ ವಾಜಪೇಯಿ ನಗರ ವಸತಿ ಯೋಜನೆ ರಡಿಲು 98 ಮನೆ ಪಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ ರಡಿಲು 12 ಮನೆ ಗುರಿ ವೆಚ್ಚಿತು. ಈ ನಿಟ್ಟಿಲು ಸೋಮರಪೇಟೆರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಲು ಸ್ವಂತ ನಿವೇಶನ ಪೊಂದನ ವಸತಿ ರಹಿತಗಳುಂಡು ಅರ್ಜಿ ಹಾಕಿತು. ಅರ್ಜಿ ಉಡುವಕ್ಕೆ ಇದೇ 91 ಆಖಿರಿ ನಾಳಂಕೆ ಎಂದು ಮುಖ್ಯಾಧಿಕಾರಿ ನಾಚಪ್ಪವು ಅರಿಚಿಟ್ಟಿತು. ದಂಡ 23ನೇ ಸಾಲಲು ಮಡಿಕೇರಿ ನಗರಸಭೆ ಬಜೆಟ್ ತಯಾರಿ ಮಾಡುವ ಮಿನ್ಯ ಸರಿಯಾದ ಸಲಹೆ ಸೂಚನೆ ಪಡೆದಿತ್ತು. ಬಜೆಟ್ ತಯಾರಿ ಮಾಡುವಕ್ಕೆ ಸಾರ್ವಜನಿಕ ಸಂಘ ಸಂಸ್ಥೆ ಎನ್ಜಿಒ ಪಿನ ಮಾಜಿ ನಗರಸಭಾ ಅಧ್ಯಕ್ಷಂಗ ಉಪಾಧ್ಯಕ್ಷ ಸದಸ್ಯಂಗಡ ಸಭೆ 1 ಫೆಬ್ರವರಿ ಮಜಣ 3:30 ಗಂಟೆಕ್ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಇಂಡ ಕೊರವು ಕಾರ್ಯಕ್ರಮ ನಡಪಂದು ಪೌರಾಯುಕ್ತಂಗ ಅರಿಚಿಟ್ಟಿತು. ಕೃಷಿ ಇಲಾಖೆ ರಾಧನೆಯಲ್ಲಿ ದಂಡ 21-20 ದಂಡನೇ ಸಾಲರ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮ ತಡಿಲು 50% ಕಮ್ಮಿ ಕ್ರಯತ್ ಪವರ್ ವೀಡರ್ ಬ್ಯಾಟರಿ ಸ್ಪ್ರೇಯರ್ ಪವರ್ ಸ್ಪ್ರೇಯರ್ ಕೂಡ್ನನಕ್ಕೆ ಪಲತರತರ ಉಪಕರಣತನ ರೈತಂಗಕ್ಕೆ ಕೊಡಪದುಂಡು. ಇರಾದೆ ಉಳ್ಳ ರೈತಂಗ ಮಡಿಕೇರಿ ಭಾಗಮಂಡಲ ನಾಪೋಕ್ಲು ಪಿನ ಸಂಪಾಜಿ ರೈತ ಸಂಪರ್ಕ ಕೇಂದ್ರಕ್ಕೆ ಪೋಯಿತು. ತಂಗಡ ಒತ್ತ ದಾಖಲೆನ ಕಾಟಿತು ಯಂತ್ರೋಪಕರಣತನ ಪಡೆದವಲು ಅನ್ನನೇ 90% ಕಮ್ಮಿ ಕ್ರಯತ್ ತುಳಿ ನೀರಾವರಿ ಘಟಕತನ ಕೊಡಪ ಇದುಂಗು ರೈತಂಗ ಅರ್ಜಿ ಒಪ್ಪಿಸಿಡುವುದು ಮಡಿಕೇರಿ ತಾಲೂಕು ಸಹಾಯಕ ನಿರ್ದೇಶಕಂಗ ಕೊಟ್ಟಿತು. ಕೊಡಗು ಜಿಲ್ಲೆಯಲ್ಲಿ 371 ಪುದಿಯ ಕೋವಿಡ್ 19 ಪ್ರಕರಣ ದಾಖಲಾಯಿತು. ಇಕ್ಕ ಜಿಲ್ಲೆಯಲ್ಲಿ 415 ಸಕ್ರಿಯ ಪ್ರಕರಣ. ಪಿನ್ನ ಕಂಟೈನ್ಮೆಂಟ್ ವಲಯ 268 ಉಂಡೆಂದು ಜಿಲ್ಲಾಧಿಕಾರಿ ಕೋವಿಡ್ಗೆ ಸಂಬಂಧಪಟ್ಟ ಮಾಹಿತಿ ತಂದಿತ್ತು. ಇಲ್ಲಿಕ್ಕ ಬೈಟಿತ್ರ ಸುದ್ದಿ ಸಮಾಚಾರ ತುಂದಿತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲೋ. Like a lion, crawl.